ಅಸಹವಾದ ಮಾತುಗಳನ್ನು ಆಡದಿರು. ಯಾವ ಮಾತುಗಳು ಆತ್ಮಚಿಂತನೆಗೆ ಅನುಕೂಲ ಇಲ್ಲವೋ, ಯಾವ ಮಾತುಗಳು ಸದ್ವಿಚಾರವಾಗಿ ನಮಗೆ ಅವಕಾಶ ಮಾಡಿಕೊಡೋದಿಲ್ಲವೋ, ಅಂಥ ಮಾತುಗಳನ್ನು ಯಾಕೆ ಮಾತಾಡಬೇಕು? ವೃಥಾ ವಾಕ್ಯ ಮನಸ್ಸುಗೊಳ್ತಾರೆ. ಅಂಥ ಮಾತುಗಳನ್ನ ಆಡದೆ ಎಷ್ಟೊಂದು ಈಗ ನಾವು ಈ ಮೆಟ್ಟಿಲುಗಳನ್ನು ನಾವು ಏರಿದ ಮೆಟ್ಟಿಲುಗಳನ್ನು ನೋಡ್ತಾ ಇದ್ರೆ ಆತ್ಮ ವಿಚಾರವನ್ನು ಬಿಟ್ಟು ಇನ್ನು ಯಾವುದರಲ್ಲಿಯೂ ರುಚಿ ಇಲ್ಲ. ಆತ್ಮಚಿಂತನ ಅದೇ ವಿಷಯದಲ್ಲಿ, ಕಥನ ಅದೇ ವಿಷಯದಲ್ಲಿ, ಪ್ರಬೋಧನ ಚಿಂತನ ಕಥನ ಪ್ರಬೋಧನ ಯಾರು ಇಲ್ಲಪ್ಪ ಜೊತೆಗೆ, ಅದೇ ವಿಚಾರದಲ್ಲಿ ಚಿಂತನೆ. ಯಾರು ಜೊತೆ ಜೊತೆಯವರು ಬಂದರು, ಸಹಪಾಠಿಗಳು, ಸರಿಸಮವಾದ ವ್ಯಕ್ತಿಗಳು ಅಂದುಕೊಂಡಂತೆ, ನಾವು ಅಂದುಕೊಂಡಂತೆ. ಕಥನ ಅದೇ ವಿಷಯದಲ್ಲಿ ನನಗಿಂತ ಚಿಕ್ಕವರು ಬಂದರು, ಈ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಪ್ರಬೋಧನ ಹಂಚಿಕೊಳ್ಳಬಹುದು, ನಾವು ಅವರು ಹಂಚಿಕೊಳ್ಳೋದಾದ್ರೆ ಕಥನ, ನಾನು ಹಂಚ್ಕೊಳ್ತೀನಿ, ಅವರು ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ, ಆನಂದಿಸ್ಲಿಕ್ಕೆ ರೆಡಿ ಇದ್ದಾರೆ. ಪ್ರಬೋಧನ ಇದೇ ಸಾಧನೆಯಲ್ಲಿ ಕಾಲವನ್ನು ಕಳೆದು ಬಿಡಬೇಕು ಅಂತ ಈ ಮೆಟ್ಟಲಲ್ಲಿ ಹೇಳ್ತಾರೆ. ಔದಾಸೀನ್ಯಂ ಅಭಿಪ್ಸ್ಯತ, ಔದಾಸೀನ್ಯಂ ಅಭಿಪ್ಸ್ಯತ. ಪ್ರಪಂಚದ ಸಮಸ್ತ ವ್ಯವಹಾರಗಳಲ್ಲಿ ಉದಾಸೀನ ಭಾವ. ಪ್ರಪಂಚದ ಸಮಸ್ತ ವ್ಯವಹಾರಗಳಲ್ಲಿ ಉದಾಸೀನ ಭಾವ, ನಿರ್ಲಕ್ಷ್ಯ ಭಾವ ಅಲ್ಲ, ತಾತ್ಸಾರದ ಭಾವ ಅಲ್ಲ, ಔದಾಸೀನ್ಯ ಭಾವ. ನಿರ್ಲಕ್ಷ್ಯ ತಾತ್ಸಾರ ಭಾವದಲ್ಲಿ ಸಮಾಜಕ್ಕೂ ರಾಷ್ಟ್ರಕ್ಕೂ ಆಘಾತವಾಗುವ ಚಾನ್ಸಸ್ ಇರ್ತ. ನಾವು ಶಾಸ್ತ್ರವನ್ನು ತಿಳಿದವರು ನಾವೇ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಾದ್ರೆ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋರು ಯಾರು? ತಾತ್ಸಾರ ಮಾಡೋದು, ಅಯ್ಯ ಹೋಗ್ಲಿ ಬಿಡ ಮರೆಯ, 4 ವರ್ಷ 8 ವರ್ಷ 10 ವರ್ಷ ಅಧ್ಯಯನ ಮಾಡಿದವರು ಸಮಾಜಕ್ಕೆ ಅವರಿಂದ ಮಾರ್ಗದರ್ಶನ ಏನು ಸಿಕ್ಕಿತ್ತು? ಔದಾಸೀನ್ಯ ಭಾವ ಅಂತಂದ್ರೆ ಜನರು ಹೊಗಳಲ್ಲಿ ತೆಗಳಲ್ಲಿ, ನಮ್ಮ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ, ಅವುಗಳನ್ನು ಒಳಗೆ ತಗೊಳ್ಳೋದಿಲ್ಲ, ಒಳಗಡೆ ತಗೋಬಾರ್ದು. ನೀರೊಳಗೆ ದೋಣಿ ಇದ್ದಲ್ಲಿ ಸಮಸ್ಯೆ ಇಲ್ಲ, ದೋಣಿ ಒಳಗೆ ನೀರು ಬಂದಲ್ಲಿ ಬಹಳ ಸಮಸ್ಯೆ, ಆಘಾತಕಾರಿ, ಅಪಾಯಕಾರಿ. ಅಮ್ಮನ ಹತ್ರ ಗಲಾಟೆ, ಅಪ್ಪನ ಹತ್ರ ಗಲಾಟೆ, ಗಲಾಟೆ ಗಲಾಟೆ ನೋಡಿ, ಎಲ್ಲ ರೆಕಾರ್ಡ್ ಮಾಡಿರುತ್ತಾರೆ ನೋಡಿ. ಔದಾಸೀನ್ಯಂ ಅಭಿಜ್ಞತ. ಮುಂದಿನ ಶಬ್ದ ಭಾರಿ ಸುಂದರವಾದ ಶಬ್ದ, ಜನಕೃಪಾ ನೈಷ್ಠುರ್ಯಂ ಉತ್ಸೃಜ್ಯತ. ಉತ್ಸೃಜ್ಯತ ಅಂತಂದ್ರೆ ಕೆತ್ತಿ ಎಸೆದ ಬಿಡು ಭಾವಗಳನ್ನು. ಎಂಥ ಭಾವಗಳನ್ನು? ಕೃಪಾ ಮತ್ತು ನಿಷ್ಠುರತ. ಈ ಸಾಧು, ಹೇ ಶರಣ, ಹೇ ಸಂತ, ನೀನು ಹೇಗೆ ಜೀವನ ಮಾಡಬೇಕು ಅಂತಂದ್ರೆ, ಜನ ನಿನ್ನ ನೋಡಿ ಅಯ್ಯೋ ಪಾಪ ಅನ್ಬಾರ್ದು. ಅಯ್ಯೋ ಪಾಪ. ಅಥವಾ ನಿನ್ನ ಹಾವಭಾವಗಳನ್ನ ಗುರುತಿಸಿ ನಿನ್ನ ವಿರುದ್ಧವಾಗಿ ನಿಷ್ಠುರತೆಯನ್ನು ಬೆಳೆಸ್ಕೋಬಾರ್ದು. ಅಯ್ಯೋ ಪಾಪ ಅನ್ನುವ ಸಿಂಪತಿಯೂ ನಿನಗೆ ಬೇಕಾಗಿಲ್ಲ, ಅದರಂತೆ ನಡ್ಕೋ. ಏನೇ ಆಗಲಿ, ಎಂಥದೇ ಪರಿಸ್ಥಿತಿ ಬರಲಿ ನಿನಗೆ, ಜನರ ಮಧ್ಯದಲ್ಲಿ ನೀನು ಇರುವವರೆಗೆ ನಿನ್ನ ಪರಿಸ್ಥಿತಿಯನ್ನು ನೋಡಿ ಅವರು ಅಯ್ಯೋ ಅನ್ನಬಾರ್ದು. ಸೂಚನಾವ ಸ್ವಾಮಿ ಉಪವಾಸಂ ಚೇಸಿ, ಪಾಪ ಸ್ವಾಮಿ ಉಪವಾಸಂ ಚೇಸಿ, ರೆಂಡು ರೋಜು ಏಮಿ ತೀಸ್ಕೊಡು ಪಾಪ. ಇದಕ್ಕೆಂತಾರೆ ಕೃಪಾ. ಹೌದಾ? ನಾವು ಅದನ್ನು ಅವ್ರ ಮುಖದಿಂದ, ಅವರ ಬಾಯಿಯಿಂದ, ಅವರಿಂದ ಅಂತ ಶಬ್ದಗಳು ಬರದಂತೆ ನಡ್ಕೋಬೇಕು. ನಿನ್ನ ಗೌರವ ಜಾಸ್ತಿ ಆಗ್ತದೆ. ಉಪವಾಸ ಮಾಡಿದ್ರು ಕೂಡ ಮುಖ ಸಪ್ಪೆ ತೋರಿಸಬಾರ್ದು. ಅವ್ರಿಗೆ ಗೊತ್ತಾಗಿರಬಾರ್ದು ನಿನ್ನ ಬಗ್ಗೆ. ಅವರು ಕರುಣೆಯನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಡೂ ಯು ಎಕ್ಸ್ಪೆಕ್ಟ್ ದಟ್? ನೀನು ಸಾಧು ಆಗಿದೆಯಾ? ಏನಕ್ಕೆ ಜನರಿಂದ ಅಯ್ಯೋ ಪಾಪ ಅನಿಸ್ಕೊಳಿ? ನಿಷ್ಠುರತೆನೂ ಬೆಳೆಸ್ಕೋಬಾರ್ದು. ನಿಷ್ಠುರತೆ ಅಂದ್ರೆ ಏನು? ಏನ್ ತಾನೇ ಒಬ್ಬ ಸ್ವಾಮಿ ಅಂತ ತಿಳ್ಕೊಂಡ ನೋಡಿದ್ಯಾ ಹೆಂಗ್ ಮಾತಾಡ್ತ? ನಿಷ್ಠು ಜನರಿಗೆ ನೀನು ಕೊಟ್ಟ ಮಾರ್ಗದರ್ಶನ ಅದು ಸುಸ್ಪಷ್ಟವಾಗಿರಬೇಕು, ಅಷ್ಟೇ ಹರಿತವೂ ಆಗಿರಬೇಕು, ಅದು ಒಳಗೆ ಹೋಗಿ ಕೆಲಸ ಮಾಡಿರಬೇಕು, ಕೇಳಿಸಿದ್ ಮರೆತಿರಬೇಕು. ಅವ್ರು ಏನು ಕೇಳಿಸ್ತದೆ ಅಂದ್ರೆ ಮರೆತಿರಬೇಕು, ಆದರೂ ಒಳಗೆ ಹೋಗಿ ಇದು ಕೆಲಸ ಮಾಡಿರಬೇಕು. ಆ ರೀತಿ ಜನರ ಕಮ್ಯುನಿಕೇಶನ್, ಜನರ ಸಂಪರ್ಕವನ್ನು ಹಾಗೆ ಇಟ್ಕೋಬೇಕು. ಜನ ಕೃಪಾ ನೈಷ್ಠುರ್ಯಂ ಉತ್ಸೃಜ್ಯತ. ವೆರಿ ಡಿಫಿಕಲ್ಟ್, ಬಹಳ ಕಷ್ಟ ಇದೆ. ಯಾವುದು ಗೋತ್ರ ವೆರಿ ಹಾರ್ಡ್ ಲೈಫ್. ಕಳ್ಳು ಮುಳ್ಳುಗಳಿಂದ ತುಂಬಿದ ಈ ರಸ್ತೆಗಳಲ್ಲಿ, ಅಧ್ಯಾತ್ಮ ಕ್ಷೇತ್ರದಲ್ಲಿ, ಸಂಸಾರದ ಮಧ್ಯದಲ್ಲಿ ನಾವು ಸಾಧುಗಳು ಹೇಗಿರಬೇಕು ಅಂತಂದ್ರೆ ಬಹಳ ಕೇರ್. ಆಫ್ಟರ್ ಆಲ್ ನೋಡಿ, ಅವ್ರದ್ದು ಇವ್ರದ್ದು ಕರುಣೆ ಕೃಪೆ ನಿನಗೆ ಬೇಕಾಗಿತ್ತರ ಮನೆ ಬಿಟ್ಟು ಯಾಕೆ ಬಂದ್ವಿ ಮಗ? ಮನೆಯಾಗಿದ್ರಲ್ಲ ಅಯ್ಯೋ ಪಾಪ ಅಂತ ಮನೆಯೊಳಗೆ ಸಂಬಂಧಿತರು ಇದ್ರಲ್ಲ ಸಾಕಷ್ಟು. ನಿನ್ನ ಮಿತ್ರ ವರ್ಗ ಇತ್ತೋ ಇಲ್ಲೋ ಅಂತದನ್ನೇ ಬಿಟ್ಟು ಬಂದವ, ಈಗ ಗಂಗಾ ನದಿಯಾಗಿ ಮುಳುಗಿ ಎದ್ದು ಬಟ್ಟೆ ಬದಲಿಸಿಕೊಂಡ ಮೇಲೆ ಜನ ಯಾಕೋ ನನ್ನ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಉಪನ್ಯಾಸಕ್ಕೆ ಯಾರು ಬರ್ತಾನೆ ಇಲ್ಲ. ಭೂಮಾನಂದ ಭೂಮ ವಿದ್ಯಾನಂದ ಎಷ್ಟು ತರ ನಾವೆಲ್ಲ ಆರ್ಗನೈಸ್ ಮಾಡಿ ನೋಡಿದ್ವಿ. ಒಳ್ಳೆ ಸ್ಕಾಲರು, ಒಳ್ಳೆ ಪಂಡಿತ, ಒಳ್ಳೆ ಜ್ಞಾನ ಸಾಗರ ತುಂಬಿಕೊಂಡಿದೆ. ಆದರೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆ ಕಮ್ಯುನಿಕೇಟಿಂಗ್ ಟೆಕ್ನಿಕ್ ಬೇಕು. ಅಷ್ಟು ಸುಲಭವಾಗಿ ಅವಳ ಸಮಾಜದ ಜನ ಬಗ್ಗವರಲ್ಲ. ಅವರಷ್ಟು ಸುಲಭವಾಗಿ ಬಗ್ಗವರಲ್ಲ. ಆದ್ರೆ ಇದು ಪಾಪ ಅರ್ಧ ತೆಲುಗು, ಅರ್ಧ ತಮಿಳು, ಅರ್ಧ ಇಂಗ್ಲಿಷ್, ಮೂರು ಭಾಷೆ ಮಿಕ್ಸ್ ಮಾಡಿ ಮಾತಾಡೋ ಸತ್ತಿಗೆ ಜನ ಹಾಗೆ ಎದ್ದದ್ದು. ಒಂದು 50 ಜನ ಇದ್ರು ಅಂತಂದ್ರೆ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಒಂದು 7-8 ಜನ 10 ಜನ ಒಂದು ವಾರ ಆಯ್ತು, 2 ವಾರ ಆಯ್ತು, 3ನೇ ಜನ ಬರೋ 5 ಜನ ಒಂದು 4-5 ವಾರ ಮುಗಿದ್ಮೇಲೆ ಆ ಮನೆ ಇಬ್ರು ಗಂಡ ಹೆಂಡತಿ ಇವರೊಬ್ರು 3 ಮಂದಿ ಅಷ್ಟೆ. ಮತ್ತೆ ನಮ್ಮ ಹತ್ರ ಬರು ಸಂಜೆ ನೀವು ಚೆನ್ನಾಗಿ ಆರ್ಗನೈಸ್ ಮಾಡಲಿಲ್ಲ, ನನ್ನಂದ್ರೆ ನೀವು ಯಾವ್ದು ಹಿಂಗೆ ಮಾಡೋದು, ಎಲ್ಲರಿಗೂ ಬೆಸ್ಟ್ ಆರ್ಗನೈಸ್ ಮಾಡ್ತೀರಾ, ನನಗೆ ಮಾತ್ರ ಚೆನ್ನಾಗಿ ಆರ್ಗನೈಸ್ ಮಾಡೋದಿಲ್ಲ. ನೋಡಿ ನಿಮ್ ಚೌಡಿಗಳು ಹೆಂಗ್ ಬರ್ತದೆ, ಎಲ್ಲ ಹಂತ ಬಂದಿದ್ದೆ, ಅಲ್ಲಿ ಬಂದಿದ್ದೆ, ಇಲ್ಲಿ ಬಂದಿದ್ದೆ, ಎಷ್ಟು ಜನ ನಿಮ್ಮ ಉಪನ್ಯಾಸ ಕೇಳ್ತಾರೆ. ಈಗ ನಾ ಏನ್ ಮಾಡ್ಲಿ, ಈಗ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಕರ್ಸ್ಕೊಂಡಂಗೆ ತಂತ್ರ ಕೂಡಿಸ್ಲ ನಿನಗೆ, ಯಾಕೆ ಬರ್ತಾ ಇಲ್ಲ, ನಿಮ್ಗೇನು ಅನ್ಸೋದಿಲ್ಲ ಸ್ವಾಮೀಜಿ? ನಾ ಹಾಗೆ ನಾ ಅಳ್ಬೇಕನ್ನ ಕುತ್ಕೊಂಡು, ನನ್ನ ಉಪನ್ಯಾಸಕ್ಕೆ ನಾನೇ ಏನು ಆರ್ಗನೈಸ್ ಮಾಡೋದಿಲ್ಲ, ಯಾರಿಗೂ ಆರ್ಗನೈಸ್ ಮಾಡು ಅಂತಲೂ ಹೇಳೋದಿಲ್ಲ. ಒಂದು ಪೇಪರಲ್ಲಿ ಹಾಕಿಸ್ತಾರೆ, ಜನ ಬರ್ತಾರೆ, ನಾನೇನು ಮಾಡ್ದೆ. ಎಲ್ಲ ಎಲ್ಲರ ಕೃಪೆಯನ್ನ, ಎಲ್ಲರ ನಿಷ್ಠುರತೆಗಳನ್ನ ಎಲ್ಲವನ್ನು ನೀನು ಬೆನ್ನು ತೋರಿಸಿ ಬಂದ ಮೇಲೆ ಜಯ ಲಕ್ಷ್ಮಣ ರಂಜನ್ ದಾಸ್ ಆನಂದವಾಗಿರು, ಬಂದ್ರ ಮಾಡು, ಬರ್ಲಿಲ್ಲ ಆತ್ಮ ಚಿಂತನೆ ಮಾಡು. ಯಾವ್ದೇನೋ ನವಜಾತ ಅಂಗಡಿ ಸೇರ್ತೀನಿ ಇಷ್ಟು ನಿನಗೆ ಹೇಳ್ಬೇಕನ್ನೋದು ಅಷ್ಟೆಲ್ಲ ಯಾಕೆ ಹೇಳಿದೆ? ನೋ, ಐ ವಾಂಟ್ ಟು ನೋ ವೆದರ್ ಯು ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಮೀ. ನನ್ನ ಬಗ್ಗೆ ನಿಮಗೆ ಏನಾದ್ರೂ ಸ್ವಲ್ಪ ಅನಿಸಿಕೆ ಇದೆಯಾ, ಏನೋ ತಿಳ್ಕೋಬೇಕಾಗಿದೆ. ಆಗೋದು ಹೇಗಿರಬೇಕು, ಯಾರ ಕೃಪೆಗಾಗುವುದಿದೆ ನೋಡಿ, ಯಾರ ಅಯ್ಯೋನ ಬಾರ. ಇಷ್ಟು ಮಜಾ ಅಟ್ಯಾಚ್ಮೆಂಟ್ ಶುರು ಆಗ್ತಾ ಹೇಳ್ತೇನೆ ನಿಮಗೆ, ಉಳಿದೋ ನಿಮಗೆಲ್ಲ ಅಲ್ಲ, ಈ ಸಾಧುಗಳಿಗೆ ಬ್ರಹ್ಮಚಾರಿಗಳಿಗೆ ಎಲ್ಲ ತ್ಯಾಗ ಮಾಡಿ ಬಂದಿರ್ತಾರೆ. ಇಲ್ಲಿ ಹೊಸದಾಗಿ ಅಕೌಂಟ್ ಓಪನ್ ಆಗ್ತದೆ. ನನ್ನ ಪೆನ್ನು, ನನ್ನ ಪೆನ್ಸಿಲ್ಲು, ನನ್ನ ಇರೇಸರು, ನನ್ನ ಫೈಲು, ನನ್ನ ಬುಕ್ಕು ಎಲ್ಲಿಟ್ರಿ, ಯಾರು ತಗೊಂಡ್ರಿ? ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಅದಕ್ಕೆ ತಳ ಬಿಡ ಇಲ್ಲ, ಕೊನೆ ಅನ್ನೋದೇ ಇಲ್ಲ ಅದಕ್ಕೆ. ಸಾಧುಗಳಾದ್ಮೇಲೆ ಇದೆಲ್ಲ ಬೇಕು ನಮ್ಗೆ, ಆದರೂ ಸ್ವಲ್ಪ ತಾತ್ವಿಕ ಚಿಂತನೆ ಮಾಡೋಣ ಅಂತ. ಉತ್ತರ ಕಾಶಿಯಲ್ಲಿ ನಾನು ಇದ್ದಾಗ ಅರಿ ಚಳಿ, +4, +3, +4 ಇರ್ತದೆ ಉತ್ತರ ಕಾಶಿ ಒಳಗೆ. ಅಲ್ಲಿ ಹೋದಾಗ ಹೋದ ದಿವಸ ದೊಡ್ಡ ಭಂಡಾರ ಇತ್ತು, ಭಂಡಾರ ಅಂತ ಮಾಡ್ತಾರೆ ಅಲ್ಲೆಲ್ಲ ನಾರ್ದೊಳಗೆ ಭಂಡಾರ ಅಂತ. ಭಂಡಾರ ಅಂದ್ರೆ ಎಲ್ಲ ಸಾಧುಗಳು ಕರೆದು ಕರೆದು ಆ ದಿವಸ ಅವರಿಗೆ ಊಟ ಹಾಕು, ಅದು ಭಂಡಾರ. ವ್ಯಷ್ಟಿ ಭಂಡಾರ, ಸಮಷ್ಟಿ ಭಂಡಾರ ಅಂತ ಎರಡು. 100, 120 ಮಂದಿ ಅಂದ್ರೆ ವ್ಯಷ್ಟಿ, ಸಮಷ್ಟಿ ಅಂದ್ರೆ 300, 400, 500, 1000 ಏನು 2000 ಸಮಷ್ಟಿ ಭಂಡಾರ. ವ್ಯಷ್ಟಿ ಭಂಡಾರದವ್ರಿಗೆ 50 ರೂಪಾಯಿ 20 ರೂಪಾಯಿ ದಕ್ಷಿಣ ಕೊಡ್ತಾರೆ, ಸಮಷ್ಟಿ ಭಂಡಾರದಾಗ 100, 200, 500 ಭಾರಿ ಭಾರಿ ಇರ್ತದೆ. ನಾವು ಅದೇ ಉತ್ತರ ಕಾಶಿ ಹೋದ ದಿವಸನೇ ಕೈಲಾಸಾಶ್ರಮದ ಹೋಗಿ ದೊಡ್ಡ ಭಂಡಾರ ಇತ್ತು. ನಮ್ಮ ಆನಂದಕ್ಕೆ ಪಾರವೇ ಇಲ್ಲ, ಇಲ್ಲಂತೂ ಏನೂ ಇರ್ತಿದ್ದಿಲ್ಲ. ಅವಾಗಿವಾಗ ಹಿಂಗೆ ಭಂಡಾರ ಇದ್ದಾಗ ಇಷ್ಟೋ ನಮ್ಮ ಜೇಬ್ನಾಗ 10 ರೂಪಾಯಿ 20 ರೂಪಾಯಿ ಬರೋದು, 50 ರೂಪಾಯಿ ಬರೋದು. ಆ ಭಂಡಾರ ಸೈಜ್ ನೋಡ್ಬಿಟ್ಟು ಹಂಗಾರೆ ಭಾರಿ ಅದ ಇವತ್ತು ಅಂತ ಹೋಗಿ ಪ್ರಸಾದಕ್ಕೆ ಕೂತ್ಕೊಂಡ್ವಿ. ಆಮೇಲೆ ಪ್ರಸಾದ ಪೂರ್ವದಲ್ಲೇ ಕೊಟ್ಬಿಡ್ತಾರೆ, ತಿಲಕ ಹಚ್ತಾರೆ, ಹೂ ತಗೊಂಡು ತಿಲಕ ಹಚ್ತಾರೆ, ನಾವು ಕೈ ಚಾಕ್ಬೇಕು ಕೊಡ್ತಾರೆ. ಸಾಧು ಜೀವನ ನಡೆಸ್ಬೇಕು, ಅವಾಗ ಸೊಕ್ಕ ಹೋಗೋದು ನಮ್ಗೆ. ಅವ್ರು ಕೈ ಒಡ್ಡಿಕೊಳ್ಳಿ ಬಂದ್ರು, ಕೊಟ್ರು. ಏನು ಕೊಟ್ರು? ಒಂದು ಎಕ್ಸಲೆಂಟ್ ರಗ್, ಸಾಫ್ಟ್ ಒಂದು ರಗ್ ಕೊಟ್ರು. ಆಮೇಲೆ ಜೊತೆ ಚಪ್ಪಲಿ ಕೊಟ್ರು, 50 ರೂಪಾಯಿನ ನೆನಪಿಲ್ಲ ನನಗೆ, 20 ರೂಪಾಯಿನ 50 ರೂಪಾಯಿನ ಕೊಟ್ರು. ನೋಡಿದ್ವಿ ಭಾರಿ ಮುಸ್ತ್ ಅನಿಸ್ತು. ಆಮೇಲೆ ನಾನು ಹೋಗಿ ಇನ್ನು ನಮ್ಮ ರೂಮ್ ಸಹಿತ ಅಲಾಟ್ ಆಗಿದ್ದಿಲ್ಲ, ಆಮೇಲೆ ರೂಮ್ ಅಲಾಟ್ ಆಯ್ತು. ತಪೋವನ್ ತಪೋವನ್ ಕುಟ್ಟಿದ ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ರೂಮ್ಸ್ಗಳೆಲ್ಲ ಅಲ್ಲಿ ಆ ರೂಮ್ಗಳನ್ನ ಕೊಟ್ರು. ಅದು ಹಂಚ್ತಾ ಹಂಚ್ತಾ ಬರೋದ್ರೊಳಗ ನಾವು 7-8 ಮಂದಿ, ನಮ್ಮ ರೂಮ್ ಸಿಗಲೇ ಇಲ್ಲ. ಈಗ ಹಂಚೋರು ನಾವ ರೂಮ್ ಹಂಚೋರು ನಾವ ಲಿಸ್ಟ್ ಹಂಚೋದು ನನ್ನ ಕಡೆಗೆ ಇತ್ತು ಲಿಸ್ಟ್. ಹಂಚ್ಕೋದು ಬಂದೆ, ನೀ ಹೋಗಪ್ಪ ಅಲ್ಲ, ಆಪ್ ಜಾಯಿನ ಆ ಪೈಲ ಜಾಯಿ ಅಂತ ಕಳಿಸ್ಕೊಂಡು ನೋಡ್ತೀನಿ. ನಾವು 8 ಮಂದಿ, ನಮ್ಮ ರೂಮೇ ಸಿಗ್ಲಿಲ್ಲ. ಕೊನೆಗೆ ಮತ್ತೆ ರಾಮ ಇದು ಕೈಲಾಸಾಶ್ರಮ ಬಂದು ಅಲ್ಲಿ 4 ರೂಮ್ ತಗೊಂಡ್ವಿ. ಈ ಗಲಾಟೆ ಒಳಗೆ ನನ್ನ ಬ್ಯಾಗ್ ನನ್ನ ಜೊತೆ ಇತ್ತೇವಿನ ಆ ರಗ್ ಎಲ್ಲೋ ಅಂತ ಹೋಗ್ತು. ಈಗ ಅದು ರಗ್ ಯಾರು ರಗ್ ನಾನು ವಿಚಾರ ಮಾಡ್ದೆ ಆ ಟೈಮಿಗೆ. ಇಟ್ಕೊಂಡಿದ್ನೋ ಇದು ಇಟ್ಟಿದ್ನೋ ಅಲ್ಲಿ ಯಾಕೆ ಇದ್ರಿದ ಕಥಾಮ ಕಾಣದ್ಯ ಕಾಗಯ್ಯ ಭಾಗ ಯಾಕ ಕಾ ಜಾತ ಎಲ್ಲಿ ಯಾಕೆ ಅದು ಎಲ್ಲ ಕೇಳ್ಕೋ ಅಡ್ಡಾಡ್ರಿ. ಯಾರಾಗ ಅದ್ಯಾ ಸೋತಲು ಅಂತ ಮತ್ತೆ ನನಗೆ ಹೇಳೋರು ಎಲ್ಲರು. ಆಮೇಲೆ ನಾ ವಿಚಾರ ಮಾಡಿದೆ, ಸತ್ಯ ಹೇಳ್ತೀನಿ, ವಿಚಾರ ಮಾಡಿದೆ ಯಾರು ರಗ್ ಅದು. 1 ಗಂಟೆ ಮುಂಚೆ ನನ್ನ ಹತ್ರ ರಗ್ ಇದ್ದಿದ್ದಿಲ್ಲ, ಅವಾಗ ಯಾರು ರಗ್ ಅದು? ಯಾರು ದಾನಿಗೆ ಇರ್ತಾರೋ ಅವ್ರ ರಗ್ ಅದು. ಅವ್ರ ಹತ್ರ ಕೂಡ ಹಿಂದಿನ ದಿವಸ ಇದ್ದಿದ್ದಿಲ್ಲ, ಅದು ಅವ್ರು ಯಾವುದೋ ಅಂಗಡಿಯಾಗಿ ಇವ್ರು ಹಣ ಕೊಟ್ರು ಅಂತ ಇವ್ರ ಕಡೆಗೆ ಬಂತು, ಇವ್ರು ದಾನ ಮಾಡಿರೋದು ನನ್ನ ಕಡೆಗೆ ಬಂತು. ಈಗ ಯಾರು ರಗ್ ಅದು? ಯಾರು ತಗೊಂಡಾರ ಅವ್ರ ರಗ್ ಅದು. ಆದಷ್ಟೇ ಏನ್ ತಲೆ ಕೆಡಿಸ್ಬೇಕಿದ್ರು ಅವ್ರಿಗೆ. ಎಷ್ಟು ಚಳಿ ಬಹಳ ರಾತ್ರಿ ಕೊನೆ ಆ ನಿರ್ಣಯಕ್ಕೆ ಬಂದು ನಾನು ಸುಮ್ಮನಾಗ್ಬಿಟ್ಟೆ, ಚಳಿ ಬಹಳ ನನಗೆ ಹೆಂಗೆ ಮಲ್ಕೋತೀರಿ, ಏನು ತೊಂದರೆ ಇಲ್ಲ ತಗೋ, ಬಂದ್ಬಿಟ್ಟು 7 ಮಂದಿ ಪಂಚಗಳ ಜೋಡಿಸ್ಕೊಂಡು ಮಲ್ಕೊಂಡ್ರಾಯ್ತ. ಅದೇ ಪಂಚ ಜೋಡಿಸ್ಕೊಂಡು ಮಲ್ಕೊಬಂತ ದೇಶ ಅಲ್ಲ, 3-4 ಉಗುಳಿದ ಕೂಡ ಕರಣಿ ಕರಣಿಯಾಗಿ ಐಸ ಬರ್ತದೆ ಹೊರಗೆ. ಅದೇ ಮೇಲೆ ಏನು ತಿಂಡಿ ಇಟ್ಟು ಬಂದಿರ್ತೀರ ನಾನು ಮೇಲೆ ಹೊತ್ತು ಬರಲ ಹಾಕ್ಬಿಡು ಹೊರಗೆ ಹಾಕಿ, ಆ ಮುಂದಿನ 2 ಬರಲ ಹಾಕ್ಬಿಡು. ನಾಯಿ ಬರ್ತಾ ಅವ್ ದಿವಸ ಈ ಟೈಮ್ ಬಿಡಿ ಬಿಡ್ತಾವ. ಸರಿ, ಸೊ ಯಾರಿಗೆ ಯಾರು ಅಯ್ಯೋ ಅನ್ಬೇಕು, ಯಾರಿಗೆ ಯಾರು ಪಾಪ ಅನ್ಬೇಕು, ಯಾರು ಏನ್ ಕಳ್ಕೊಂಡಾರ, ಯಾರು ಏನ್ ಪಡ್ಕೊಂಡಾರ, ಎಲ್ಲವೂ ಕೂಡ ಒಂದು ಅನಿಶ್ಚಿತವಾದಂತಹ ಭಾವ. ಅದರೊಳಗೆ ನಾವು ಕಳ್ಕೊಂಡೇವಿ ಪಡ್ಕೊಂಡೇವಿ ಕಳ್ಕೊಂಡೇವಿ ಪಡ್ಕೊಂಡೇವಿ ಅಂತ ಅರ್ಥ ಆಗ್ತೀವಿ. ಅದಕ್ಕೆ ಸಾಧು ಆದ್ಮೇಲೆ ಇವು ಯಾವುಗಳನ್ನು ಸೀರಿಯಸ್ ತಗೋಬಾರ. ಈ ಗ್ರಂಥದ ಈ ಕೊನೆಯ ಎರಡು ಶ್ಲೋಕಗಳು ಸಾಧು ಭಾವವನ್ನು ತಿಳಿಸ್ತಾರೆ. ಶರಣರು ಹೇಗಿರ್ಬೇಕು, ಸಂತರು ಹೇಗಿರ್ಬೇಕು, ಸಾಧುಗಳು ಹೇಗೆ ಇರಬೇಕು ಹೆಜ್ಜೆ ಹೆಜ್ಜೆಗೂ. ಅದಕ್ಕೆ ಅಕ್ಕಮಹಾದೇವಿ ವಚನ ಆವರಣ ಕೊಟ್ಟೆ, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆಯ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆಯ ನೆಲಕ್ಕೆ ಬೀಳುವಂತೆ ಜಾರಿ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾ ಎತ್ತಿಕೊಂಬುವ ಮುನ್ನ ಸುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ. ಮಲ್ಲಿಕಾರ್ಜುನ ಜಸ್ಟ್ ಲವ್ ದಿಸ್. ಇವತ್ತಲ್ಲ, ಇಷ್ಟು 25-30 ವರ್ಷ ನನಗೆ ಹಾಡು ಹೇಳಿದ್ದೆ, ಬಹಳ ಸಂತೋಷವಾಗಿ ಹೇಳ್ತೇನೆ ಹಾಡನ್ನು. ಈಗ ಇಟ್ ಇಸ್ ಮೀ, ಇಸ್ ಮೈ ಲೈಫ್, ಇದು ನಾನು, ಇದು ನನ್ನ ಜೀವನ. ಅದೇನು ಹೇಳ್ತದೋ ಅದು ನನ್ನ ಜೀವನ. ಸ್ಮಾಲ್ ಸ್ಮಾಲ್ ಅಟ್ಯಾಚ್ಮೆಂಟ್ ಶುರು ಆಗುತ್ತೆ ಪ್ರಾರಂಭಕ್ಕೆ ಆಗ್ಲಿಕ್ಕೆ ಬಿಡಬಾರ್ದು. ಸಾಂಪ್ರದಾಯಿಕವಾಗಿ ನಾವು ಎರಡು ಬಟ್ಟೆ ಬಿಟ್ಟರೆ ಬೇರೆ ಯಾವ ಬಟ್ಟೆನೂ ಉಪಯೋಗ ಮಾಡಬಾರ್ದು. ಮೇಲೆ ಒಂದು ಬಟ್ಟೆ, ಕೆಳಗೆ ಒಂದು ಬಟ್ಟೆ, ಇದೇ ನಮ್ಮ ಮೋಸ್ಟ್ ಮಿನಿಮಮ್ ಲೈಫ್ ಸ್ಟೈಲ್. ಸೊ ಇತ್ತೀಚೆಗೆ ಸ್ವಲ್ಪ ವಯಸ್ಸಾದ ಮೇಲೆ ಈ ಪ್ರಕಾರ ಒಂದು ಶರ್ಟ್ ಅನ್ನು ಹಾಕೊಳ್ಳುವಂತ ಪ್ರಸಂಗ ಬಂತು. ಆಮೇಲೆ ಸ್ವಾಮೀಜಿ ಶರ್ಟ್ ಹಾಕೊಳ್ತಾರೆ, ಶರ್ಟ್ ಹಾಕೊಳ್ತಾರೆ ಅಂತ ಎಲ್ಲ ಪರಿಸ್ಥಿತಿ ಸ್ವಲ್ಪ ಇದನ್ನು ಪಡ್ಕೊಳಿಕ್ಕೆ ಭಾರಿ ಕಷ್ಟ. ಒಂದ್ ಜೊತೆ 3.5 ಸಾವಿರ ರೂಪಾಯಿ, ಒಂದ್ ಜೊತೆ 3.5 ಸಾವಿರ. ನಾನು ಜನರಲ್ಲಿ ಕೊಂಡ್ಕೊಳಿಕ್ ಹೋಗೋದಿಲ್ಲ. ವರ್ಷದಲ್ಲಿ ಒಬ್ರು ಇಬ್ರು 4 ಮಂದಿ ಯಾರ್ಯಾರು ಅನ್ಕೊಂಡಿರ್ತಕ್ಕಂಥ ಮನಸ್ಸಿನಾಗ ಆವಾಗ ಅವ್ರು ತಂದ್ಕೊಂಡ್ ಕೊಡ್ತಾರೆ. ಜೊತೆಗೆ ಅವ್ರು ಏನ್ ಮಾಡ್ಬಿಟ್ರು, ಈ ಶರ್ಟು ತಂದ್ಕೊಂಡು ಶುರು ಮಾಡಿ. ಸರಿ, ಹಾಕೋದು ಶರ್ಟ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದೇ ಫಲ ನಾ ಇರೋದಿಲ್ಲ, ಒಂದೇ ಫಲ ಎಂದೂ ಇರೋದಿಲ್ಲ. ಒಂದ್ಸಲ ಶರ್ಟ್ ಹಾಕೊಂಡ್ಬರ್ತೀನಿ, ಒಂದ್ಸಲ ಶರ್ಟ್ ಹಾಕೊಂಡ್ಬರೋದಿಲ್ಲ, ಒಂದ್ಸಲ ಕ್ಲಾತ್ ಹಾಕೊಂಡ್ಬರ್ತೀನಿ, ಒಂದ್ಸಲ ಕ್ಲಾತ್ ಹಾಕೊಳ್ತೀನಿ ಶರ್ಟ್ ಹಾಕೋದಿಲ್ಲ, ಒಂದ್ಸಲ ಶರ್ಟ್ ಹಾಕೊತೀನಿ ಕ್ಲಾತ್ ಹಾಕೋದಿಲ್ಲ. ಯಾಕೆ ಹೀಗೆ ಮಾಡ್ತೀನಿ ನಾನು ಎಂದು ಹೇಳಿ ವಿಚಾರ ಮಾಡಿಲ್ಲಲ್ಲ. ಅಯ್ಯೋ ನೋಡಿ ಸ್ವಾಮೀಜಿ ಅಪ್ಪರ್ ಕ್ಲಾತ್ ಹಾಕೊಂಡೆ, ನನಗೆ ಗೊತ್ತದೆ ನಾ ಹಾಕೊಂಡಿಲ್ಲ ಅಂತೇಳಿ. ಅಲ್ಲಿ ರೂಮ್ ಬಿಡಬೇಕಾದ್ರೆ ನಂಗೆ ಗೊತ್ತಿರ್ತದೆ. ಯಾಕೆ ಲೀಸ್ಟ್ ಅಟ್ಯಾಚ್ಮೆಂಟ್. ಆನೆಸ್ಟ್ ಹೇಳ್ತೀನಿ ನಿಮಗೆ, ಈ ವೇಷಭೂಷಣಗಳಲ್ಲಿ ಕೂಡ ನನಗೆ ಅಟ್ಯಾಚ್ಮೆಂಟ್ ಬೇಡ, ಏನೇನೂ ಅಟ್ಯಾಚ್ಮೆಂಟ್ ಬೇಡ. ಏನಿದೆಯೋ ಅದು ಶಿಸ್ತಿನಿಂದ ಇರ್ಬೋದು, ನಾಟ್ ಬಿಕಾಸ್ ಆಫ್ ಮೈ ಅಟ್ಯಾಚ್ಮೆಂಟ್ ಬಟ್ ಬಿಕಾಸ್ ಆಫ್ ಮೈ ಹೈಜೀನ್. ಆರೋಗ್ಯಕರವಾಗಿರ್ಬೇಕು, ಶಿಸ್ತಿನಲ್ಲಿರಬೇಕು ಅನ್ನುವ ಉದ್ದೇಶದಿಂದ ಇದ್ದ ಹರಿತ ಪಂಚಾದರೂ ಚಿಂತೆ ಇಲ್ಲ, ಅದನ್ನು ಚೆನ್ನಾಗಿ ಐರನ್ ಮಾಡ್ಕೊಂಡು ಹಾಕ. ಯಾಕೆ ಹಿಂಗೆ ಮಾಡ್ತೀನಿ, ನಾಟ್ ಔಟ್ ಆಫ್ ಅಟ್ಯಾಚ್ಮೆಂಟ್, ದಟ್ ಈಸ್ ಔಟ್ ಆಫ್ ಮೈ ಡಿಸಿಪ್ಲಿನ್. ಆದರೆ ಸಾಂಪ್ರದಾಯಿಕವಾಗಿ ನಾನು ಇರಬೇಕಲ್ವೋ, ಅದು ಕೂಡ ಡಿಸಿಪ್ಲಿನ್ ಹೌದಲ್ವೋ. ಅದು ಯಾವಾಗ ಅಟ್ಯಾಚ್ಮೆಂಟ್ ಟರ್ನ್ ಆಗ್ತದೆ ಹೇಳಿ ಬರೋದು. ಅಟ್ಯಾಚ್ಮೆಂಟ್ ತರ್ನ ಆದ ತಕ್ಷಣ ಒಬ್ಬ ಸಾಧು ಸಂತರಿದ್ರು, ಅವರ ಜೊತೆ ನಾನು ವೇದಿಕೆಯನ್ನು ಹಂಚಿಕೊಂಡೆ. ಅವ್ರ ಹತ್ರ ಒಂದು ದಂಡ ಇತ್ತು, ನಾನು ಈ ಪಕ್ಕ ಕೂತಿದ್ದೆ, ಅವ್ರು ಈ ಪಕ್ಕ ಕೂತಿದ್ದೆ, ನಾನು ಇಲ್ಲಿ ಅವರು ಇಲ್ಲಿ ದಂಡ ಇತ್ತು. ಅವರು ಭಾರಿ ಭಾರಿ ಉಪನ್ಯಾಸ ಮಾಡ್ತಾ ಇದ್ರು. ಆ ದಂಡ ಹಿಂಗೆ ಒಂದು ಕಡೆಗೆ ಹಿಂಗೆ ಇಟ್ಟಿದ್ರು. ಅದು ಅಕಸ್ಮಾತ್ ಏನಾಯ್ತು ಅಂದ್ರೆ, ಅಕಸ್ಮಾತ್ ಅದು ಬೀಳುವ ಪ್ರಸಂಗ, ಅದು ಬೀಳೋದ್ ನಾ ಹಿಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಇನ್ನೇನು ಬೀಳ್ತದೆ ಅಂದಾಗ ಗಟ್ಟೆ ನಾ ಹಿಡ್ಕೊಂಡೆ. ಹ್ಮ್ ಅಂದ್ರು ಸ್ವಾಮೀಜಿ ತಪ್ಪಾಯ್ತ ಕ್ಷಮ ಮಾಡಿ ಸ್ವಾಮಿ. ಗೊತ್ತಾಗೋದಿಲ್ವಾ, ಅದು ಪವಿತ್ರವಾದ ದಂಡ, ಯಾರು ಮುಟ್ಟಬಾರ್ದು. ಮತ್ತೆ ನೀವು ಎದ್ದು ಹೋಗ್ಬೇಕಾದ್ರೆ ನಿಮ್ಮಿಂದ ನೀನು ಚೇಡ ಹಿಡ್ಕೊಂಡು ಹೊಂಟಿರ್ತಾನಲ್ಲ, ಅವ ನಿಮ್ಮಂತ ಪವಿತ್ರ ಇದ್ದಾನೇನ ಅಂತ ಮನಸ್ಸಿನಾಗ ಬಂದಿದ್ದೆ. ಬುಧ ಜನೇ ಈ ವಾದ ಪರಿಚಯ ತಿಳಿದವರ ಜೊತೆ ವಾದ ಮಾಡಬಾರ್ದು ನಮ್ದಿದೆ. ಈಗ ನೋಡಿ, ಸಂಪ್ರದಾಯ ಹೌದಾ, ಸಾಂಪ್ರದಾಯಿಕವಾದಂತಹ ದಂಡ ಹೌದಾ, ಆ ವ್ಯಕ್ತಿ ಸಾಂಪ್ರದಾಯಿಕ ಹೌದಾ, ಆದರೂ ಕೂಡ ಅದು ರಾಜದ್ವೇಷಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದನ್ನು ನಾನು ಕಂಡವನು, ಇಂತಹ ಹತ್ತಾರುಗಳನ್ನು ಅನುಭವಿಸಿದವನು, ಪಾಠ ಕಲಿತವನು. ಎಲ್ಲ ಬಿಟ್ಟು ಬಂದ ಮಗನ ನಿನಗೆ ಈ ದಂಡದ ಮೇಲೆ ಯಾಕೆ ಯಾಕೆ ಯಾಕೆ ಯಾಕೆ ಬಂತು, ಇದ್ರ ಮೇಲೆ ಯಾಕೆ ಹೋಗಿ ನಿನಗೆ ಎಲ್ಲನೂ ಬಿಟ್ಟು ಬಂದ. ನೀವು ತನ್ನ ಪರ್ಸು ಪರ್ಸ್ನಾಗಿ ನೀರು ಕಟ್ಟರ್ಸಿದ್ದು ಬಿಟ್ಟು ಬಂದ ಮನೆಯಲ್ಲಿ, ಇಲ್ಲಿ ಬಂದು ನನ್ನ ನೀರು ಕಟ್ಟರ್ ಎಲ್ಲೋ ಹೋಗಿದೆ ಹುಡುಕೊತ್ತಿಲ್ಲ. ಎಷ್ಟೊಂದು ನಮ್ಗೆ ಕೆಳಕೊಡೆ ಪುಟೆ ಅಂತ ಮುಗಿತು. ಇನ್ನು 10 ನಿಮಿಷ ಕ್ಲಾಸ್ ಮುಗಿತು. ಜನಕೃಪಾ ನೈಷ್ಠೋಗ್ಯನ ಗುರುತಿಸುತ್ತೆ. ಬಹಳ ಸುಂದರವಾದ ವಿಷಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈಗ ಇದು 33ನೇ ಸಾಧನೆ. ಎಲ್ಲ ಸೆಟ್ಲ್ ಆಗೋಯ್ತು, ಈಗ ಕರ್ಮ ಸೆಟ್ಲ್ ಆಯ್ತು, ನಿನ್ನ ವ್ಯವಹಾರಗಳು ಸೆಟ್ಲ್ ಆಗು, ಊಟ ತಿಂಡಿ ಸೆಟ್ಲ್ ಆಯ್ತು, ನಿನ್ನ ವೇಷಭೂಷಣ ಸೆಟ್ ಎಲ್ಲ ಸೆಟ್ಲ್ ಆಗೋಯ್ತಪ್ಪ, ಈಗ ನೀನು ಇನ್ನು ಮುಂದೆ ಏನ್ ಮಾಡೋಂಗಿದ್ಯಾ? ಏನಿಲ್ಲ, ಏಕಾಂತೆ ಸುಖ ಮಾಸ್ಯತ, ಜೊತೆ ಜೊತೆ ಅಂತ ನಮ್ಮ ಮನಸ್ಸಿನ ಭಾವ ಇರ್ತದೆ ಯಾವಾಗಲೂ. ಏ ಸಂಪಾದ ಅಂತ ಹೋಗ್ಬರೋಣ, ಏ ಸಾಮ್ಯ ಹೋಗೋಣ, ನೀನು ಬನ್ನಿ ಇದಕ್ಕೆ ಜೊತೆ ಜೊತೆ ಅಂತ. ನಾನು ನಿನ್ನ ಜೊತೆ, ನೀವು ಹುಡುಗರು ಹಂಗೆ ಈ ಸಣ್ಣ ಸ್ಕೂಲ್ನೊಳಗೆ, ನಮ್ಮ ಸ್ಕೂಲ್ನೊಳಗೆ ಏ ಪುಟಿ ಹೋಗಿ ಮಾತಾಜಿಗೆ ಹೇಳು, ಸ್ವಾಮೀಜಿಗೆ ಇವತ್ತು ಜಲ್ದಿ ಊಟ ಬೇಕಂತೆ, ಹೋಗಿ ಹೇಳು ಅಂತ ಹೇಳಿದ್ರೆ ಇನ್ನೊಂದು ಮಗು ನೀ ಬಾರಿ ಹೋಗೋಣ ಹೇಳೋಣ. ಏ ನೀನು ಹೇಳ, ನೀ ಹೋಗೋನು. ಅಯ್ಯೋ ನಾ ಹೋಗೋದಿಲ್ಲ, ನೀ ಬಾ ಹೋಗೋಣ. ಈವನ್ ಒಂದಕ್ಕೆ ಹೋಗೋದನ್ನು ಸಹಿತ ನೀ ಬಾ ಹೋಗೋಣ ಬಾ. ಇದು ಮೊದಲಿಂದ ಚಟ, ಈ ದೊಡ್ಡದೊಡ್ಡ ಹೋಗುತ್ತೆ ಇಲ್ಲದೆ ಹಾ ಹೋಗೋದಿಲ್ಲ, ಇನ್ನೊಂದು ಜೊತೆ ಬೇಕಾ? ಇದು ಸಾಧುಗಳಿಗೆ ಒಳ್ಳೇದು. ಜಪತು ಆಯಾ ಅಕೇಲ, ಜಪ್ತಕ್ ರಹಾತೋ ಅಕೇಲ, ಜಗ ನಿಗಲ್ಪಡಾತೋ ದುಕೇಲ ಅಂತೀನಿ. ಹೊರಟು ಹೋಗ್ಬೇಕಾದ್ರೆ ಇಬ್ರಿ ಆಗ್ತೋ ನಿನಗೆ, ಹೋಗುವಾಗ ಕೂಡ ಒಬ್ಬನೇ ಅಲ್ವಾ? ಎಷ್ಟೋ ಜನ ಕೇಳ್ತಾರ, ನಮ್ಮ ಕಾರ ಮನೆ ಜನ ಕೇಳಿದ್ರು, ತುಂಬಾ ಜನ ಕೇಳ್ತಾರೆ, ಸ್ವಾಮೀಜಿ ಒಬ್ಬರೇ ಬಂದ್ರೆ ಇನ್ಯಾರು ಬರ್ಬೇಕಪ್ಪ, ನಾನು ಯಾವತ್ತೋ ಒಬ್ಬನ ಬಂದಿರಿ, ನೀನು ಸಹಿತ ಈ ಭೂಮಿಗೆ ಒಬ್ಬನ ಬಂದಿರು, ನಿನ್ ಜೊತೆ ಯಾರು ಸಹಿತ ಬಂದ್ವಿ? ಇಲ್ಲ, ಒಬ್ಬರು ಉತ್ತರ ಕೊಟ್ಟ, ಸ್ವಾಮೀಜಿ ನಾವು ಇಬ್ರು ಅವಳಿ ಜವಳಿ ಇದ್ದೀವಿ. ನೀ ಅವಳಿ ಜವಳಿ ಇದ್ರು ಸಹಿತ ಒಂದ ಟೈಮ್ಗೆ ಇಬ್ರು ಹುಟ್ಟಲಿಲ್ಲ, ಒಬ್ರು ಮಗ ಹುಟ್ಟಿದ್ರು. ಆಮೇಲೆ ನಾವು ಹುಟ್ಟುವಾಗ ಒಬ್ಬರೇ, ಜೀವನ ನಡೆಸಬೇಕಾದ್ರೆ ಒಬ್ಬರೇ. ಇನ್ನೂ ಒಂದು ಲಾಜಿಕ್ ಕೊಡ್ತೇನೆ ನಿಮಗೆ, ಬಹಳ ಲೈವ್ ಲಾಜಿಕ್ ಇದು. ಇಬ್ರು ಮೂರು ಮಂದಿ ಕೂಡೇ ಜೀವನ ಮಾಡಿದ ತಿಳ್ಕೊಳ್ಳು, ಇಬ್ರು ಮೂರು ಮಂದಿ, ನಾಲ್ಕು ಮಂದಿ, ಎಂಟು ಮಂದಿ, 10 ಮಂದಿ ಕೂಡೇ ಜೀವನ ಮಾಡಿದ ತಿಳ್ಕೊಳ್ಳು. ಕೊನೆಗೆ ನಿನ್ನ ವ್ಯಕ್ತಿಗತವಾದ ನಿರ್ಣಯಗಳನ್ನ ಅವರೆಲ್ಲರೂ ತಗೋತಾರು, ನೀನೇ ತಗೋಬೋದು. ನಿನ್ನ ದುಃಖ, ನಿನ್ನ ನೋವು, ನಿನ್ನ ಭಾವನೆಗಳು, ನಿನ್ನ ನಿರ್ಣಯಗಳು, ನಿನ್ನ ತಿಳುವಳಿಕೆಗಳು, ನಿನ್ನ ಇಮೋಷನ್ಸ್ಗಳು, ನಿನ್ನ ಅನಿಸಿಕೆಗಳು ನಿನ್ನ ಜೊತೆ ಮಾತ್ರ ಇರ್ತಾವೆ. ಅವು ಬೇರೆಯವರು ಯಾರು ಹಂಚಿಕೊಳ್ಳೋದಿಲ್ಲ. ಅವನು ಕೆಲಸಲ ಹಂಚಿಕೊಳ್ಳೋ ನಾಟಕ ಮಾಡ್ತಾರೆ, ಅವರಿಗೆ ಹೆಂಡತಿ ಅಂತ ಕರೀತಾರೆ, ಗಂಡ ಅಂತ ಕರೀತಾರೆ. ಈ ಗಂಡ ಹೆಂಡತಿ ಅನ್ನೋರು ಏನ್ ಮಾಡ್ತಾರೆ, ಈ ನಿನ್ನ ಸುಖ ದುಃಖಗಳು ನೀ ನಡೆವ ದಾರಿಯಲ್ಲಿ ಅಂತ ಹಾಡ್ಕೊಂಡು ನೋಡೋ. ಏನ್ ಮಾಡ್ತಾರೆ ಇವ್ರು? ನಿಜವಾಗಿಯೂ ನಿಜವಾಗಿದ್ದಾರೆ ಅಂತ ತಿಳ್ಕೊಂಡಿವಿ. ನೆವರ್ ಇಟ್ ಹ್ಯಾಪನ್ಸ್, ನೆವರ್ ಇಟ್ ಹ್ಯಾಪನ್ಸ್. ಅಲ್ಟಿಮೇಟ್ಲಿ ನಿನ್ನ ನಿನಗ ಅವಳ ನೋವು ಅವಳು, ಯಾರ ನೋವು ಯಾರು ಹಂಚ್ಕೊಂಡಿಲ್ಲ. ಹಂಚ್ಕೊಂಬ ನಾಟಕ ಮಾಡ್ತಾರೆ. ಹಾಗೆ ಹಂಚ್ಕೊಂಬ ನಾಟಕ ಮಾಡ್ತಾ ಇದ್ದಾಗ ಅದನ್ನ ನೀನು ಮೊದಲ ಹೊತ್ಕೊಂಡ್ಬಿಟ್ಟು ವೈ ಡೋಂಟ್ ಯು ಫೇಸ್ ಇಟ್? ಯಾಕೊಂಡು ಎದುರಿಸ್ಬಾರ್ದು ಇದು ವೇದಾಂತ, ಇದು ಅಧ್ಯಾತ್ಮ ವಿದ್ಯೆ, ಇದು ಅಧ್ಯಾತ್ಮ ಶಕ್ತಿ. ನನ್ನ ಮನಸ್ಸು ಬುದ್ಧಿಗಳನ್ನ ನನ್ನ ಭಾವನೆಗಳನ್ನ ಪಕ್ವವನ್ನಾಗಿ ಮಾಡಬೇಕು. ನನ್ನ ಥಿಂಕಿಂಗ್ ನಲ್ಲಿ ಪಕ್ವತೆ ಇತ್ತು ಅಂತಂದ್ರೆ ತಾನೇ ಪಕ್ವ ಆಗ್ತವ, ತಮ ಪ್ರಬುದ್ಧ ಅಂತ. ವೇದಾಂತ ಆ ಪ್ರಬುದ್ಧತೆಯನ್ನು ಕೊಡ್ತದೆ. ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು, ಏಕಾಂತೇ ಸುಖಮಾಶ್ಯತ. ನೀನು ಇನ್ನೊಂದ್ರ ಜೊತೆ ಇದ್ಯೋ ದುಃಖನ ನೋಡು ಹೇಳ್ತೇನೆ ನಾನು. ಈ ಒಂದು ಸಿಂಪಲ್ ಏನಂತ ಟ್ರೇನ್ ಟ್ರೇನ್ ಸೀಟ್ ಅಥವಾ ಬಸ್ನಾಗಿನ ಸೀಟ್ ರಿಸರ್ವ್ ಮಾಡ್ತಾರೆ 15 ಸಾವಿರ ತಿಂಗಳಾಗಿ ಅದನ್ನು ಮುಗಿದ್ರು. ಆ ಸೀಟ್ ಸಹಿತ ನಿನಗೆ ದುಃಖದ ಕಾರಣ ಆಗ್ತದೆ. ಯಾಕಂತಂದ್ರೆ ಆ ಸೀಟ್ ಮತ್ತೆ ನೀನು ಅಟ್ಯಾಚ್ಮೆಂಟ್, ಎಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿ ದುಃಖ. ಏನ್ ಬರ್ದ್ಕೊಡ್ತಾರೆ ಗೊತ್ತಾ? RAC ಅಂತ ಬರ್ತದೆ ಅಥವಾ ವೇಟಿಂಗ್ ಲಿಸ್ಟ್ ಅಂತ ಬರ್ತದೆ. ನಾವು ಸ್ಟುಪಿಡ್ ಏನ್ ತಿಳ್ಕೊತೀವಿ, ರಿಸರ್ವೇಶನ್ ಸಿಕ್ಕದೆ ಸಿಕ್ಕದೆ ಖುಷಿಯಾಗಿರ್ತದೆ. ಆಮೇಲೆ 2 ತಿಂಗಳು ಮುಂಚೆ ಮಾಡ್ಬೇಕು ಟಿಕೆಟ್ ಕೇಳ್ತಿರ್ತಾರೆ ಜನ, ಆಗಿದೆಯಾ ರಿಸರ್ವೇಶನ್, ಆಗಿದೆಯಾ ರಿಸರ್ವೇಶನ್, ಆಗಿದೆಯಾ ಆಗಿದೆ, ಆಗಿದೆಯಾ ಆಗಿದೆ, ಆಗಿದೆಯಾ ಆಗಿದೆ. ಏ ರಿಸರ್ವೇಶನ್ ಆಗಿದೆ ಅಂತ ಗೊತ್ತಿಲ್ಲ, ಆಗಿದೆ ಅನ್ನುವ ಅಟ್ಯಾಚ್ಮೆಂಟ್ ಮಾತ್ರ ಆಗಬೇಕು. ಮುಂದದ ಫಲ ಏನು? ಅಲ್ಲಿ ಹೋದ್ಮೇಲೆ ನಾನು ಸೀಟ್ ನೋಡಿ ಕೂತಿರ್ತೇನೆ, ವೇಟಿಂಗ್ ಲಿಸ್ಟ್ 23 ಅಂತ ಇರ್ತದೆ. 23 ಒಬ್ರು ಯಾರು ಕೂತಿರ್ತಾರೆ, ಅವ್ರು ಕೂತಿದ್ದು 23 ಬರ್ತ್ ನಂಬರ್, ನಂದ್ರೊಳಗೆ ಬರ್ದದ್ದು ವೇಟಿಂಗ್ ಲಿಸ್ಟ್ 23. ಹೀಗಾಗಿ ನಾವು ಹೋಗಿ ನೋಡ್ತೀವಿ ಯಾರೋ ಕೂತಿರ್ತಾರೆ, ಅವ್ರು TT ಹೋಗಿ ತೋರಿಸ್ತೀವಿ. TT ಅಂತಾನೆ ನೋಡ್ರಿ ನಿಮ್ದು ವೇಟಿಂಗ್ ಲಿಸ್ಟು, ಟ್ರೇನ್ ಬಿಡೋದ್ರೊಳಗೆ ಯಾವ್ದಾರು ಖಾಲಿ ಆಯ್ತು ಯಾರು ಬರಲಿಲ್ಲ ಅಂತ ಕೊಡ್ತೀವಿ. ಈಗ ನೀ ಏನ್ ಮಾಡ್ತೀಯ, ಏನ್ ಮಾಡ್ತೀಯ ನೀನು? ಹಣ ಆರ ತುಂಬಿಟ್ಟಿದೀಯ. ಅಟ್ಯಾಚ್ಮೆಂಟಿನ ಫಲ ಹೇಳಿಕತ್ತೇನೆ, ಹಣ ಆರ ತುಂಬಿಟ್ಟಿದೀಯ, ಬರ್ತಾರೆ ಸಿಕ್ಕಿಲ್ಲ, ಕೆಳಗೆ ಇಳಿದೋಣ ಇಳಿದ್ಬಿಡೋಣ ಅಂದ್ರೆ ಹಣ ಹೊರಟೋಗ್ಬಿಡ್ತದೆ. ಅಲ್ಲಿ ನಿಲ್ಲೋಣ ಅಂತಂದ್ರೆ ನಿಂಗೆ ಸೀಟ್ ಇಲ್ಲ, ಕಾಯ್ಕೋತ ನಿಂತರೂ ಅವ್ನು ಕೊಡ್ತಾನೋ ಇಡೋ ಗ್ಯಾರಂಟಿ ಇಲ್ಲ. ಒಂದು ಸಲ ಹೀಗೆ ನಾವು ದಿಲ್ಲಿಯಿಂದ ಪ್ರಯಾಣ ಮಾಡಿ ಎಲ್ಲಿವರೆಗೆ ಬಂದ್ವಿ? ಹುಬ್ಳಿ ನಾನು ಉದಯ್ಪುರ ಜೈಪುರ ಎಲ್ಲ ಹೋಗಿದ್ದೇವೆ. ಚಿತ್ರಕಾಶ ನಾವು ಸ್ವಾಮೀಜಿ, ಚಿತ್ರಕಾಶ ಸ್ವಾಮೀಜಿ ನಾವು ಚಪ್ಪಲಿ ಇಡುವ ಜಾಗದಾಗ ಕೂತ್ಕೊಂಡು ಬಂದ್ವಿ. ಟಿಕೆಟ್ 2,500 ರೂಪಾಯಿ, 2,500 ರೂಪಾಯಿ ಟಿಕೆಟ್, AC ಕಂಪಾರ್ಟ್ಮೆಂಟ್, ಸೀಟ್ ಇಲ್ಲ. ಪಾಪ ಪ್ಯಾಸೆಂಜರ್ಸ್ ಎಲ್ಲ ನೋಡ್ತಿದ್ರು, ಅವರಿಗೂ ಭಾರಿ ಕಷ್ಟ. ಮ್ಯಾಲೆ ತಂದು ಕೂತ್ಕೊಂಡ್ರೆ ಅವ್ರ ಜಾಗ ಕಮ್ಮಿ ಆಗ್ತದೆ, ಕೆಳಗೆ ಬಿಟ್ಟರೆ ಪಾಪ ಸಾಧುಗಳಿದ್ದಾರೆ ಒಳ್ಳೆಯವರಿದ್ದಾರೆ ಇವ್ರಿಗೆ ಕೆಳಗೆ ಹೆಂಗೆ ಬಿಡೋದು ಅಂತ ಅವ್ರನ್ನೂ ಸಂಕಟ. ಅವ್ನು ಬರ್ತಾ ಹೋಗ್ತಾ ಬರ್ತಾ ಅಚ್ಚಾ ಠೀಕ ಬೇಟು ಅನ್ನವ ಹೋಗವ, ನಮ್ದ ಹಣ ತಗೊಂಡು ನಮ್ಮ ಮೇಲೆ ಕೃಪ ಮಾಡುವ. ಹಿಂಗ್ ನೀವು ಮಾಡ್ರಿ, ಸತ್ಯ ಹೇಳ್ತೀನಿ, ಒಳಗೆ ಏನು ಗರ್ವ ಅಹಂಕಾರ ಯಾವುದು ಪುಟಿಯುವುದು ನೋಡು. ಎಂತೆಂತ ಸಂದರ್ಭದಲ್ಲಿ ಹೆಂಗೆಂಗೋ ಕಾಲ ಕಳೆದು, ಏಕಾಂತೆ ಸುಖಮಾ ಸುಖಾಂ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಇನ್ ಯು. ಸಮಾಜವನ್ನು ಎದುರಿಸುವಂತ ಆತ್ಮವಿಶ್ವಾಸ ನಿನಗೆ ಬರ್ತದೆ. ಎಲ್ಲ ಪ್ರಸಂಗದಲ್ಲಿಯೂ ಕೂಡ ಅದನ್ನು ಎದುರಿಸುವಂತ ಆತ್ಮವಿಶ್ವಾಸ ನಿನಗೆ ಬರ್ತದೆ. ಎಲ್ಲ ವ್ಯಕ್ತಿಗಳನ್ನು ಎದುರಿಸುವಂತ ಆತ್ಮವಿಶ್ವಾಸ ಬರ್ತದೆ. ಯಾವಾಗ ಒಬ್ಬರ ಜೊತೆ ಇದ್ರೆ ಬರುವುದಿಲ್ಲ, ಅದು ಒಬ್ಬರ ಜೊತೆ ಇದ್ರೆ ಬರುವುದಿಲ್ಲ. ನೀವು ಜೊತೆ ಇದ್ದಾಗ ಏನಾಗ್ತದೆ ಹೇಳ್ರಿ, ನಿಮ್ಮ ಎನರ್ಜಿ ಅವ್ರ ಜೊತೆ ಹಂಚಿಕೊಂಡು ಹೋಗ್ಬಿಡ್ತದೆ, ನಿಮ್ಮ ಎನರ್ಜಿ ಫುಲ್ ಆಗಿ ಹೊರಗೆ ಬರುವುದಿಲ್ಲ. ಈ ಕಡೆಗೆ ಈ ಕಡೆಗೆ ನಿಮ್ಗೆ ಯಾರೂ ಇಲ್ಲ ಅಂದ್ರೆ ನಿಮ್ಮ ಎನರ್ಜಿ ಯಾರ ಜೊತೆ ಇರ್ತದೆ? ನಿಮ್ಮ ಜೊತೆನೇ ಇರ್ತದೆ. ಆ ಎನರ್ಜಿಯಿಂದ ಒಳ್ಳೆ ವಿಚಾರ ಮಾಡು, ಆ ಎನರ್ಜಿಯಿಂದ ಒಳ್ಳೆ ಭಾವನೆ ಬೆಳೆಸ್ಕೋ, ಆ ಎನರ್ಜಿಯಿಂದ ಆತ್ಮಶಕ್ತಿ ಬೆಳೆಸ್ಕೋ, ಆ ಎನರ್ಜಿಯಿಂದ ನಿನ್ನ ಚಿಂತನೆಗಳನ್ನು ಶಾರ್ಪ್ ಮಾಡಿ ಸರಿಯಾದ ರೀತಿಯಲ್ಲಿ ಎದುರಿಸೋದನ್ನ. ದಿನಕ್ಕೊಂದು 10 ನಿಮಿಷ ಈ ಜಗತ್ತು ಕೊಲ್ಯಾಪ್ಸ್ ಆಗಿದೆ ಅಂತ ತಿಳ್ಕೊಂಬಿಡಿ. ಈ ಕ್ಷಣ ಭೂಮಿ ನಡುಗೋಗಿದೆ ಅಂತ ತಿಳ್ಕೊಂಬಿಡಿ. ಕುತ್ಕೊಂಡು 5 ನಿಮಿಷ ನಾವು ಮೆಡಿಟೇಷನ್ ಹೆಂಗ್ ಕೂಗ್ತೀವಿ? ಈ ಪ್ರಪಂಚ ಶಾಶ್ವತವಾಗಿದೆ, ಈ ಮನೆ, ಈ ರೂಪು ಎಲ್ಲ ಶಾಶ್ವತವಾಗಿದೆ ಅನ್ನುವ ಭಾವನೆ ಗಟ್ಟಿಟ್ಕೊಂಡು, ಆದ್ದರಿಂದ ನಾನು ಈಗ ಧ್ಯಾನವನ್ನು ಮಾಡುತ್ತೇನೆ 5 ನಿಮಿಷ ಅಂತ ನಾನು ಕೂತ್ಕೊಂಡ್ರೆ ಧ್ಯಾನ ಹತ್ತೋದಕ್ಕಿಂತ ಹೆಚ್ಚಿಗೆ ಏನಾಗಿರ್ತದೆ? ಅಟ್ಯಾಚ್ಮೆಂಟ್ ಜಾಸ್ತಿ. ಮೆಡಿಟೇಷನ್ಗೂ ಅಟ್ಯಾಚ್ಮೆಂಟ್ ಅರ್ಥ ಆಗಿಲ್ಲ, ಬೋರ್ಡ್ ಹಾಕ್ತಾರೆ. ಐ ಆಮ್ ಇನ್ ಮೆಡಿಟೇಷನ್ ಮೂಡ್, ಡೋಂಟ್ ಡಿಸ್ಟರ್ಬ್ ಮಿ. ಇವನ ಮೂಡ್ ನಾವೇನ್ ಮಾಡೋದು ತಗೊಂಡು, ಮೂಡ್ ಇಸ್ ಡಿಫ್ರೆಂಟ್, ಸಾಧನ ಇಸ್ ಡಿಫ್ರೆಂಟ್. ಅದು ಸಾಧನ ಅಲ್ಲ. ಏನ್ ಮಾಡ್ಬೇಕಂತೀರ ಸ್ವಾಮೀಜಿ? ವೆರಿ ಸಿಂಪಲ್. ಏನು? ಯಾವುದೇ ಅಟ್ಯಾಚ್ಮೆಂಟ್ ಅನ್ನು ನೀನು ಬೆಳೆಸ್ಕೋಬೇಕು. ಈ ಕ್ಷಣದಿಂದಲೇ ಅವುಗಳಲ್ಲಿ ನೀನು ಹೇಗಿವೆಯೋ ಹೇಗಿವೆಯೋ ಅಲ್ಲಲ್ಲೇ ಇಟ್ಬಿಡು. ಇದಕ್ಕೆ ಒಂದೇ ಒಂದು ದಾರಿ, ದಿನಕ್ಕೆ 5 ನಿಮಿಷ, ವಾರದಲ್ಲಿ ಒಂದು ಕೆಲವು ಸಮಯ, ತಿಂಗಳಲ್ಲಿ 1 ದಿವಸ, 2 ದಿವಸ, ವರ್ಷದಲ್ಲಿ 10 ದಿವಸ, ನಿನ್ನ ಜೀವಮಾನದಲ್ಲಿ, ನಿನ್ನ ಅಂತಿಮ ಸಮಯದಲ್ಲಿ, ವಾನಪ್ರಸ್ಥ ಸಮಯದಲ್ಲಿ ಏನು ಇದೆಯೋ ಎಲ್ಲವನ್ನು ಬಿಟ್ಟುಕೊಟ್ಟು ನಿನ್ನ ಪಾಲಿಗೆ ನಿನ್ನ ಒಂದು ಕಡೆಗೆ ಹಂಗೆ. ನಾನು ಎಷ್ಟು ಜನಕ್ಕೆ ಹೇಳೀನಿ, 35 ವರ್ಷದೊಳಗ ಕಡಿಮೆ ಕಡಿಮೆ ಒಂದು 300 ಸಲ ನಾ ಪ್ರಕಟಣೆ ಮಾಡಿರ್ಬೋದು. 300 ಸಲ ಮಕ್ಕಳಾದ್ರು, ಮೊಮ್ಮಕ್ಕಳಾದ್ರು, ಪ್ರಾಪರ್ಟಿ ಆಯಿತು, ಮನೆ ಕಟ್ಸಿದ್ರಿ, ಇನ್ನು ನಿಮ್ಗೆ ಏನದ, ಯಾಕೆ ಅಲ್ಲಿ ಹೋಗಿ ಮತ್ತೆ ಮಕ್ಕಳ ಅಂತ ಕೊಡ್ತೀರಿ? ಬರ್ರಿ, ನೀವು ನನಗೆ ಏನೂ ಕೊಡಬೇಡ್ರಿ, ನಾನು ನಿಮಗೆ ರೂಮ್ ಕೊಡ್ತೀನಿ, ನಾನು ನಿಮಗೆ ಉಪನ್ಯಾಸ ಅವಕಾಶ ಕೊಡ್ತೀನಿ, ಎಲ್ಲವನ್ನು ಮಾಡ್ತೀನಿ, ಬಂದು ಬಿಡ್ರಿ. ಒಬ್ಬರಾರೇ ಬರಬೇಕು ಇವತ್ತಿನ ತನಕ. 35 ವರ್ಷ ಆಯ್ತು ಮಾರಾಯ, ಹೇಳೇನ ಇಲ್ಲ ಪವಾರಜ್ಜಿ, ಹೇಳೇನಿಲ್ಲ. ಬಂದಂಗ ಬಂದಂಗ ನಾಟಕ ಮಾಡ್ತಾಳ, ಬಂದಂಗ ಓದಂಗ ಓದಂಗ ನಾಟಕ ಮಾಡ್ತೀನಿ. ಏನಂತ ತಿಳ್ಕೊಂಡಿದ್ದೆ, ಗೆಸ್ಟ್ ಹೌಸ್ ಅಂತ ತಿಳ್ಕೊಂಡಿದ್ದೆ. ಬಿಡೆ ಎಸಿ ಆಸಿಗೆ, ನೀನಂತ ನೀನೇನ್ ತಿಂತ ನಿನ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ, ಕೊಡೋದೆಲ್ಲ ಕೊಟ್ಬಿಟ್ಟಿವೆ, ನಾವು ಏನು ಇಟ್ಕೊಂಡಿರಿ. ನನ್ನ ಮನೆ ಬಾಗಿಲು ತೆಗೆದು ನಾನು ಹೋಗ್ತೀನಿ, ಬಂದ ಮೇಲೆ ನೀನೇ ಸ್ವಾಮಿ ಆಗ್ಬೇಡ, ಅಷ್ಟೇ ನಾ ಹೇಳೋದು. ಬಂದ ಮೇಲೆ ಏನೋ ಸ್ವಾಮೀಜಿ ಕೃಪ ಮಾಡ್ಯಾರ, ನೀನೇ ನಿನ್ ಕೋಣೆ, ನಿನ್ ಸಾಧನ, ನಿನ್ ಕೋಟೆ, ಉಪನ್ಯಾಸ ಇದ್ದಾಗ್ತೀರ, ಅಷ್ಟೇ ಅಷ್ಟೇ ಇದ್ದು ಬಿಡ್ಬೇಕು, ಹೆಚ್ಚು ಆಚೀಚಿಗೆ ಏನ್ ಮಾಡ್ಬಾರ್ದು. ಆದ್ರೆ ಅವಕಾಶ ಕೊಡ್ತೀವಿ, ಯಾರು ಬಂದ್ರು ಅವಕಾಶ ಕೊಡ್ತೀವಿ. ಬರ್ಬೇಕಲ್ವ ಮಾರಯ್ಯ, ಅವರ ದುಃಖ ಅಂತ, ತ್ರಿಕಾಂತ, ಚತುರ್ಕಾಂತ ಎಲ್ಲ ಇವರು, ಇವ್ರಿಗೆ ಏಕಾಂತ ಅರ್ಥ ಆಗುದೇ ಇಲ್ಲ. 2, 3, 4 ಜೊತೆಗೆ ಇರೋರು ಯಾವಾಗ, ನೀನು ಬಾ ಇಲ್ಲೇ ಕುತ್ಕ, ನೀ ಬಾರ ಇಲ್ಲೇ ಕುತ್ಕ ಬಾರ ಪುಟ್ಟ, ಮಾಯಾಗ ಒಂದು ಹಲ್ಲಿಲ್ಲ, ಆ ಕೂಸಿನ ಬಾಯಿಗೂ ಒಂದು ಹಲ್ಲಿಲ್ಲ, ಇವ್ರ ಬಾಯಾಗೂ ಹಲ್ಲಿಲ್ಲ, ಇವರು ಬಚ್ಚುಬಾಯಿ, ಆ ಕೂಸಿನ ಬಚ್ಚುಬಾಯಿ. ಸಂಸಾರ ಅಷ್ಟೊಂದು ಅಟ್ಯಾಚ್ಮೆಂಟ್. ಇನ್ನು ಕೆಲವು ಮಂದಿಗೆ ಅಟ್ಯಾಚ್ಮೆಂಟ್ ಎಷ್ಟೊಂದು ಹೇಳ್ತೇನೆ ನಿಮಗೆ. ಇನ್ನು ಕೆಲವು ಮಂದಿಗೆ ಏನು ಅಜ್ಜ ಮತ್ತೆ ಇಂಥವ್ರಿರ್ತಾರಲ್ಲ ನಿಮ್ಮ ಮನೆ ಬಾಜುಕ ಅವ್ರ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಇನ್ನು ಮುಂದೆ ಒಂದು ಗಂಟೆ ಅವರ ತಂದೆ ಅವರ ತಾಯಿ ಅವರಪ್ಪ ಅವ್ರಿಗೆಲ್ಲರೂ ಎಲ್ಲಾನು ಸೇರಿಸಿ ಪಕ್ಕದ ಮನೆಯವರು ಸೇರಿಸಿ ಅವ್ರ ತಂದೆ ತಾಯಿನೂ ಸೇರಿಸಿ ಮುಂದಾಗಿರೋ ಮಕ್ಕಳು ಮೊಮ್ಮಕ್ಕಳು ಸೇರಿಸಿ ಎಲ್ಲ ಜಾತಕ ಕುಲ್ಲ ಮಾಡಿಟ್ಟು ಬಿಡ್ತಾರೆ. ಈ ನಾರ್ತ್ ಕ್ಯಾನ್ರ ಮತ್ತು ಉತ್ತರ ಕರ್ನಾಟಕದ ವ್ಯತ್ಯಾಸ ಹೇಳ್ತೇನೆ ನಾನು. ನಾರ್ತ್ ಕ್ಯಾನ್ರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಗೆ ನೀವು ಹೋಗಿ ಏನು ನಿಮ್ಮ ಊರು ಯಾವುದು ಅಂಕೋಲ ಆಯ್ತು ಬಸ್ನ ಕೂತಿರ್ತಾರೆ ಅಂಕೋಲ. ಇಲ್ಲಿ ಎಲ್ಲಿ ಹೋಗಿದ್ವಿ ಕಾರವಾರ. ಕಾರವಾರ ಅಂಕೋಲ ಎಷ್ಟು ಸಮಯ ಆಗ್ತದೆ? ಒಂದು ಗಂಟೆ ಆಗ್ತದೆ. ಅಲ್ಲಿ ಮುಗಿತ್ತು ನಿನ್ ಪ್ರಶ್ನೆ ನನ್ನ ಉತ್ತರ, ನಿನ್ ಪ್ರಶ್ನೆ ನನ್ನ ಉತ್ತರ. ಇಲ್ಲಿ ನಮ್ಮ ಉತ್ತರ ಕನ್ನಡ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಕಡೆಗೆ ಇವ್ರಿಗೆ ಕೇಳಿ ನಿಮ್ಮ ಊರು ಯಾವ್ದಾಯ್ತು? ಆ ನಮ್ಮೂರ ಅಯ್ಯ ಗೊತ್ತಿಲ್ಲ ನಿಮಗೆ. ಅಲ್ಲ ನಿನ್ನ ಊರು ನನಗೆ ಹೆಂಗ್ ಗೊತ್ತು ಮಾಡಿದ ನಮ್ಮೂರ ಬಾಗಲಕೋಟೆ ಜಿಲ್ಲೆ ಆಗಿದ್ರಿ. ಮುಂಚೆ ಬಾಗಲಕೋಟೆ ಜಿಲ್ಲೆ ಇದ್ದಿದ್ದಿಲ್ಲ, ಅದು ಬಿಜಾಪುರದ ಹೋಗಿ ಇತ್ತು. ಆ ಬಿಜಾಪುರ ಜಿಲ್ಲೆದಾಗಿದ್ದಾಗ ನಾವು ಅಲ್ಲಿ ಪಕ್ಕದಲ್ಲಿ ನಾವು ಮುಧೋಳ ಅಂತದ್ರಿ ಅಲ್ಲಿ ಮುಧೋಳದಾಗಿದ್ವಿ. ಮತ್ತೆ ಮುಂದೆ ಏನಾಗ್ತದ ಶುರು ಮಾಡ್ದ ಅಂದ್ರೆ ಮಹಾರಾಯ ಮುಧೋಳ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ನಾ ಕೇಳ್ತೀನಿ ನಿಮ್ಮ ಊರು ಯಾರು ಅಷ್ಟೇ ಅದೃಷ್ಟಿ ಇದೆಲ್ಲ ಮಳೆನೆ ಆಗುದಿಲ್ಲ ರೀ. ಭಾರಿ ಭಾರಿ ಭಾರಿ ಕಷ್ಟ ನಮಗೆ ಮಳೆನೇ ಆಗುದಿಲ್ಲ. ಅಲ್ಲೂ ಮಳೆ ಆದ್ರಷ್ಟು ಬಿಟ್ಟರಷ್ಟು ನನಗೇನಾಗಬೇಕಾಗಿದೆ? ನಾ ಬೆಳೆ ಎಷ್ಟಾಗಿದೆ ಕೇಳಲಿಲ್ಲ, ಮಳೆ ಎಷ್ಟಾಗಿದೆ ಕೇಳಲಿಲ್ಲ. ಆದ್ರೆ ನಾ ಕೇಳಿದ ಒಂದೇ ಒಂದು ಪ್ರಶ್ನೆ ನಿಮ್ಮ ಊರು ಯಾವುದು? ಆಕೆ ಉತ್ತರ ಕೊಟ್ಟು ಕಡಿಕಾಗ ಆಗುವುದೇ ಇಲ್ಲ. ಯಾಕೆ ಗೊತ್ತಾ? ಅಷ್ಟು ಅಟ್ಯಾಚ್ಮೆಂಟು ಊರು ಬೆಳೆ ಮಳೆ ಆದ ಈತ ಇವಷ್ಟು ಸ್ಟಾಪ್ ಆಗ್ಬೇಕಂದ್ರೆ ನಮ್ಮ ಜೀವನದೋಗ ಸಾಧು ಸಂತರ ಜೀವನದೋಗ ಇದು ನಮ್ಗೆ ಸಮೀಪ ಬರಬಾರ್ದು ಅಂತಂದ್ರೆ ಈ ಕ್ರಾಂತಿ ಸುಖ ಮಾಸ್ಯತ ಪುಸ್ತಕ ತೆಗಿ ಸ್ವಾಧ್ಯಾಯ ಮಾಡು. ಯಾರಾದ್ರೂ ಬಂದ್ರೆ ಪ್ರವಚನ ಮಾಡು. ಹಾರ್ಮೋನಿಯಂ ಇದ್ರೆ ಭಗವಂತನ ಕೀರ್ತಿಯನ್ನ ಭಗವಂತನ ಗುಣಗಾನವನ್ನು ಸ್ತುತಿಸು ಹಾಡು. ಗ್ರಂಥ ತಗೋ ಪಾರಾಯಣ ಮಾಡು. ಎಷ್ಟು ಸಮಯವನ್ನು ನಿನಗೆ ಇವೆಲ್ಲ ಮಾಡಲಿಕ್ಕೆ? ಇವಷ್ಟು ಏಕಾಂತ. ಏಕಾಂತೇ ಸುಖಮಾಸ್ಯ ಕಾಂ. ಆದ್ರೆ ವಿಷಯ ಏನು? ಪರತರೇ ಚೇತಃ ಸಮಾಧೀಯತ. ಪರತರೇ ಪರ ಅಂದ್ರೆ ಹೆಚ್ಚಿನ, ಹೆಚ್ಚಿನದಲ್ಲಿ ಹೆಚ್ಚಿನದಾದದ್ದು ಪರತರೇ. ಅದಕ್ಕೆ ತರ ಪ್ರತ್ಯಯ ಅಂತ ಕರೀತಾರೆ. ಪರತರೆ ತರ ಪ್ರತ್ಯಯ ಪರ ತರೆ ಹೆಚ್ಚಿನದ್ದಕ್ಕೆ ಪರ ಅಂದ್ರೆ ಹೆಚ್ಚಿನದು, ಹೆಚ್ಚಿನದ್ದಕ್ಕಿಂತ ಹೆಚ್ಚಿನದು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಇನ್ನೊಂದು ಇಲ್ಲ. ಯಾವುದದು? ಆತ್ಮ ಬ್ರಹ್ಮ. ಪರತರೆ ಚೇತಃ ನಿನ್ನ ಅಂತಃಕರಣವನ್ನ ಸಮಾಧೀಯತ ನಿಲ್ಲಿಸು. ಪರತರೇ ಚೇತ ಸಮಾಧೀಯತ. ಹೌದ, ಪೂರ್ಣಾತ್ಮ ಸುಸಮೀಕ್ಷತ. ಅದು ಏನು ಅತೃಪ್ತ ಆ ಸ್ಥಿತಿಯಲ್ಲಿ ನಿಂತು ಬಿಟ್ಟಿದೆಯೋ ಅದು ಇನ್ನೊಂದು ಏನು ಅಲ್ಲ. ಅದು ಮತ್ತೆ ಆತ್ಮನ ಹುಡುಕಬೇಕಾಗಿಲ್ಲ, ಅದೇ ಆತ್ಮ. ಅದರಲ್ಲಿ ಯಾವ ಅತೃಪ್ತಿಯೂ ಇಲ್ಲ, ಅದು ಸಾಕ್ಷಾತ್ ಅನಂತ ಆತ್ಮ, ಅನಂತ ಆನಂದವಾದ ಆತ್ಮ, ಅದು ತೃಪ್ತವಾದ ಆತ್ಮ. ಅಲ್ಲಿಯ ಕ್ಷಣದವರೆಗೆ ಅತೃಪ್ತ ಅನ್ನುವ ಭ್ರಮೆಯಲ್ಲಿ ನಾವಿರ್ತೀವಿ. ಯಾವಾಗ ನಾ ತೃಪ್ತ ಆತ್ಮ ಅಂತ ಸ್ಪಷ್ಟವಾಗಿ ಬಿಡ್ತದೆ ಆವಾಗ ಅಲ್ಲಿ ಬಿಟ್ಟು ಇನ್ನೊಂದು ಏನೂ ಇರುವ ಸಾಧ್ಯತೆ ಇಲ್ಲ. ಎಲ್ಲವೂ ಪರಿಪೂರ್ಣತು ನಾನೇ ಆಗಿರ್ತೀನಿ. ಜಗದಿದಂ ತದ್ಬಾಧಿತಂ ದೃಶ್ಯತಾ. ಆ ಅಜ್ಞಾನದಿಂದಾಗಿ ಈ ಜಗತ್ತು ಅನ್ನುವಂಥದ್ದು ಏನಾಗಿರ್ತದೆ? ಬಾಧಿತಂ. ಬಾಧಿತಂ ಅಂದ್ರೆ ಈ ಜಗತ್ತು ನನ್ನ ದೃಷ್ಟಿಯಲ್ಲಿ ನನ್ನ ಆತ್ಮನನ್ನು ಹೊಂದಲಿಕ್ಕೆ ಇದು ಅಡೆತಡೆ ಆಗಿರ್ತದೆ. ಯಾವಾಗ ಆತ್ಮನೇ ನಾನು ಅಂತ ಸಿದ್ಧ ಆಗಿಬಿಡ್ತದೆ, ಇವೆಲ್ಲೂ ಶಾಂತವಾಗಿ ಹೋಗ್ತವೆ. ಮುಂದೇನು ಮಾಡೋದು? ಬಹಳ ಸುಂದರವಾಗಿ ಮೂರು ವಾಕ್ಯ ಇವೆ. ಆ ಮೂರು ಸುಂದರವಾದ ವಾಕ್ಯಗಳನ್ನು ನಾಳೆ ದಿವಸ ಮೊದಲನೇ ಕ್ಲಾಸ್ ಇಲ್ಲ, ನಾಳೆ ಸಾಯಂಕಾಲ. ಓಕೆ, ಠೀಕ. ನಾಳೆ ಸಾಯಂಕಾಲ ಕ್ಲಾಸ್ನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ.